ಈ ತರ ಬೆಳೆಗಳು ಬೆಳಿತೀವಿ. ಕುಷ್ಕಿನಲ್ಲಿ ಯಾವ ರೀತಿ ಇಳುವರಿ ಬರುತ್ತೆ ಸರ್? ಕುಷ್ಕಿನಲ್ಲಿ ಮಳೆ ವಾತಾವರಣ ಚೆನ್ನಾಗಿದ್ದಾಗ ಬರುತ್ತೆ ಸರ್. ಒಂದ್ಸಾರಿ ಏನಾಯ್ತು, ಜಾಸ್ತಿ ಮಳೆ ಆಗಿ ಒಂದ್ ಬೆಳೆ ಹೋಯ್ತು, ಬರ ಬಂದು ಒಂದ್ ಬೆಳೆ ಹೋಯ್ತು. ಒಟ್ಟಾರೆ ಮೊದ್ಲಿದ್ದಂಗೆ ವಾತಾವರಣ ಇಲ್ಲ. ಈಗೆಲ್ಲ ಭಾರಿ ಏರುಪೇರು, ಚಳಿಗಾಲಕ್ಕೆ ಮಳೆ ಬರುತ್ತೆ, ಮಳೆಗಾಲಕ್ಕೆ ಬಿಸಿಲು ಜಾಸ್ತಿ ಆಗುತ್ತೆ, ಮತ್ತೆ ಮೋಡ ಮುಚ್ಕೊಳ್ಳುತ್ತೆ. ಈ ತರ ಎಲ್ಲ ಯಾಕೋ ಪ್ರಕೃತಿನೂ ನಾವು ಅನ್ಕೊಂಡಂಗೆ ಸರಿ ಇಲ್ಲ ಈ ಇತ್ತೀಚೆಗೆ. ಹಂಗಾಗಿ ಬೆಳೆಗಳು ಸ್ವಲ್ಪ ರೋಗ ಜಾಸ್ತಿ ಆಗ್ತಾ ಇದಾವೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಕುಷ್ಕಿ ಭೂಮಿಯಲ್ಲಿ ಚೆನ್ನಾಗಿ ಮಳೆ ನಡೆಸಿ ಇದ್ರೆ ಚೆನ್ನಾಗಿ ಇಳುವರಿ ಬಂದ್ರೆ ಇದೊಂದು ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ, ಚೆನ್ನಾಗಿ ಲಾಭದಾಯಕ ಆಗುತ್ತೆ. ಮಳೆ ಈ ನಮ್ಮ ಚಿತ್ರದುರ್ಗ ಒಂದು ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ಕೆಲವು ವರ್ಷ ಬರುತ್ತೆ, ಕೆಲವು ವರ್ಷ ಬರಲ್ಲ, ಹಂಗಾಗ್ಬಿಟ್ಟು ತುಂಬಾ ತೊಂದರೆ ಆಗುತ್ತೆ ರೈತರಿಗೆ ಅಂತ. ಹೌದು, ತೊಂದರೆ ಆಗುತ್ತೆ ಸರ್. ಒಂದ್ 4 ವರ್ಷದಲ್ಲಿ ಹೇಳ್ಬೇಕು ಅಂದ್ರೆ ಒಂದ್ ವರ್ಷ ಜಾಸ್ತಿ ಮಳೆ ಆಗುತ್ತೆ, ಒಂದ್ ವರ್ಷ ಮಳೆ ಇಲ್ದಂಗಾಗುತ್ತೆ. ಮೊದ್ಲೇನಿತ್ತು ಇಂಥ ಟೈಮ್ಗಿಂತ ಮಳೆ ಅಂತ, ಆ ರೀತಿ ಈಗ ಇಲ್ಲ. ವಾತಾವರಣನೂ ಸ್ವಲ್ಪ ಕಲುಷಿತ ಆಗಿದೆಯೇನು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಬರ್ತಾ ಬರ್ತಾ ವರ್ಷಕ್ಕೆ ವರ್ಷಕ್ಕೆ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಥವಾ ಹೆಚ್ಚಾಗ್ತಾ ಇದೆ? ಈ ತರ ನೈಸರ್ಗಿಕ ಕೋಪಗಳು ಯಾಕೆ ಆಗ್ತಾವ ಅನ್ಸುತ್ತೆ ನಿಮ್ಗೆ? ಸರ್, ನಮ್ಮಲ್ಲಿ ರೈತರು ನಾವೇನ್ ಮಾಡಿದೀವಿ, ಒಂದ್ಸರಿ ಒಂದು 15 ವರ್ಷದ ಕೆಳಗೆ ನಮ್ಮ ಭಾಗದಲ್ಲಿ ತುಂಬಾ ಒಳ್ಳೆ ಇಳುವರಿ ಬಂತು ಶೇಂಗಾ. ಎಲ್ಲರೂ ಏನ್ ಮಾಡ್ಬಿಟ್ರು, ಬದುನಲ್ಲಿರೋ ಮರ ಗಿಡ ಎಲ್ಲ ಕಡೆದು ಇನ್ನೊಂದಿಷ್ಟು ಶೇಂಗಾ ಹಾಕ್ಬೇಕು ಮಾಡ್ಬೇಕು ಅಂತೇಳಿ ಎಲ್ಲ ಬೋಳ ಮಾಡಿದ್ರು. ಜಮೀನೆಲ್ಲ ಮಾಡಿ ಸ್ವಲ್ಪ ಜಾಸ್ತಿ ಇಳುವರಿ ಬರಲಿ ಅಂತ ಕೆಮಿಕಲ್ಲು ಅದು ಇದು ಬಳಸಿ ಬಳಸಿ ಬಳಸಿ ಭೂಮಿನ ಕೆಡಿಸ್ಕೊಂಡ್ರು. ಅದು ಕಾಡು ಮರ ಯಾವಾಗ ಕಮ್ಮಿ ಆಯ್ತು, ಮಳೆ ಸ್ವಲ್ಪ ಆಕರ್ಷಣೆ ಕಮ್ಮಿ ಆಯ್ತೇನೋ ಅಂತ ನನಗೆ ಅನ್ಸುತ್ತೆ. ಆಮೇಲೆ ನಮ್ಮ ರೈತರು ನಾವೇನ್ ಮಾಡಿದ್ವಿ, ಬಹುಬೆಳೆ ಪದ್ಧತಿ ಇಡ್ತಾ ಇದ್ವಿ. ಮೊದಲು ಶೇಂಗಾ ಜೊತೆಗೆ ತೊಗರಿ, ಅಲಸಂದೆ, ಸಜ್ಜೆ ಆ ಥರ. ಈಗೇನು ಇಲ್ಲ, ಶೇಂಗಾನೇ ಒಂದೇ ಮಾಡೋದು ನಾವು. ಮಾನೋಕ್ರಾಪ್ ಆದಾಗ ರೋಗ ಜಾಸ್ತಿ ಆಗುತ್ತೆ, ಇದು ನಮಗೆ ಹೊಡೆತ ಕೊಡ್ತೇನು ಅಂತ. ಆಮೇಲೆ ಯಾವಾಗ ಮರ ಸಂಖ್ಯೆ ಕಮ್ಮಿ ಆಯಿತು ಅವಾಗ ಮಳೆನೂ ಕಮ್ಮಿ ಆಯಿತು ಅಂತ ನನ್ನ ಅನುಭವ ಬಂತು ಸರ್. ನಿಮ್ಮ ಥರ ಈ ಅರಣ್ಯ ಕೃಷಿಗೆ ಕಾಡು ಕೃಷಿಗೆ ರೈತರು ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ಸುತ್ತೆ? ಸರ್, ನನ್ನ ಅನಿಸಿಕೆ, ನಂದು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಂದು 40 ಎಕರೆ ಜಮೀನು ಇದೆ, ಮಾಡೋರು ಕಮ್ಮಿ ಇದ್ದಾರೆ. ನಾವು 40 ಎಕರೆನಲ್ಲಿ ಒಂದು 15-20 ಎಕರೆ ಕಾಡಾಗ್ಲಿ ಬಿಡು, ಇನ್ನಿರೋದ್ರಲ್ಲಿ ಬೇರೆ ಏನಾದರೂ ಮಾಡೋಣ ಅಂತ ಮಾಡಿದ್ದೀನಿ. ಬೇರೆಯವ್ರಿಗೆ ಆ ಥರ ಇದೆಯೋ ಇಲ್ವೋ ಗೊತ್ತಿಲ್ಲ, ಹಿಡುವಳಿ ಸ್ವಲ್ಪ ಇದ್ದಾಗ ಅವರು ಈ ಥರ ಮಾಡಿದರೆ ಕಷ್ಟ ಆಗುತ್ತೆ. ಆದರೆ ಅವರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರ ಬಾರ್ಡ್ರ್ಗಳಲ್ಲಿ ಮರಗಳು ಎಂಥದ್ದು, ಬೇಲ್ದ ಮರ ಆಗಲಿ, ಬೇವಿನ ಮರ ಆಗಲಿ, ಹುಣಸೆ ಆಗಲಿ, ಆ ಥರ ಮರಗಳು ಹಾಕ್ಕೊಂಡು, ಅಥವಾ ಮೇವಿನ ಮರಗಳು ಬರುತ್ತೆ ಆ ಥರ ಮರಗಳು ಹಾಕ್ಕೊಂಡು ಒಳಗೆ ಏನಾದರೂ ಬೇರೆ ಬೆಳೆ ಇಟ್ಕೊಂಡ್ರೆ ಎಲ್ಲನೂ ಒಟ್ಟಿಗೆ ಅವರಿಗೆ ಆದಾಯ ಆಗ್ಬೋದೇನೋ ಅಂತ. ನನಗೆ ಮೇವಿನ ಬೆಳೆಗಳು ಆ ಥರ ಸುತ್ತ ಬಾರ್ಡರ್ಲ್ಲಿ ಮಾಡ್ಕೊಂಡಾಗ ಉಪಕಸಬುಗಳು ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಅಂತ. ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೋಬಹುದು ಅಂತ. ಹೌದು, ಕುರಿ ಸಾಕಬಹುದು, ಹಸು ಸಾಕಬಹುದು, ಮೇಕೆ ಸಾಕಬಹುದು, ಕೋಳಿ ಸಾಕಬಹುದು, ಈ ಥರ ಉಪಕಸಬುಗಳು ಜಾಸ್ತಿ ಮಾಡಿಕೊಂಡು ನಮ್ಮ ಜಮೀನಲ್ಲಿ ಬೇರೆ ಬೇರೆ ಬೆಳೆಗಳು ಜಾಸ್ತಿ ಇಟ್ಕೊಂಡಾಗ ಏನಾಗುತ್ತೆ, ಪ್ರಕೃತಿ ಸಹಜವಾಗಿ ಒಂದು ವರ್ಷ ಒಂದು ಬೆಳೆಗೆ ರೋಗ ಬರುತ್ತೆ. ನಾವು ಒಂದೇ ಬೆಳೆ ಇಡ್ದಂಗೆ 4-6 ಬೆಳೆ ಇಟ್ಟಾಗ ಪ್ರಕೃತಿನಲ್ಲಿ ಒಂದು ಬೆಳೆ 2 ಬೆಳೆ ಸಕ್ಸಸ್ ಆಗುತ್ತೆ, ಒಂದು ಬೆಳೆ 2 ಬೆಳೆ ಹೋಗುತ್ತೆ, ಆವಾಗ ನಮಗೇನು ನೋವಲ್ಲ ಆಗಲ್ಲ ಅಂತ ಅನಿಸುತ್ತೆ. ಆಮೇಲೆ ಕೆಮಿಕಲ್ ಆಗಲಿ ಬೇರೆ ಖರ್ಚನ್ನು ಕಮ್ಮಿ ಮಾಡಬೇಕು, ಅದನ್ನು ಕಮ್ಮಿ ಮಾಡ್ಕೊಂಡಾಗ ನಮ್ಮ ಆದಾಯ ಬರುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಇತ್ತೀಚೆಗೆ ಅಂತೂ ವ್ಯವಸಾಯದಲ್ಲಿ ಕೂಲಿ ಮಾಡೋರ ಸಂಖ್ಯೆ ತುಂಬ ದುರ್ಲಭ ಆಗಿಬಿಟ್ಟಿದೆ. ಅವ್ರನ್ನ ಕರ್ಕೊಂಬರೋದು ಮಾಡಿಸೋದು ತುಂಬ ಕಷ್ಟದ ಕೆಲಸ. ಯಾರು ಸ್ವಂತ ನಿಂತು ಕೆಲಸ ಮಾಡ್ತಾರೋ ಅವ್ರು ಕೃಷಿ ಮಾಡ್ಬೋದು ಅಷ್ಟೇ, ಈಗ ಅಂತ ಸ್ಥಿತಿ ಬಂದ್ಬಿಟ್ಟಿದೆ. ಸರ್, ಈಗ ನೀರಾವರಿ ಜಮೀನಿನಲ್ಲಿ ನೀವು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಅಳವಡಿಸಿಕೊಂಡಿದ್ವಿ ಅಂತಂದ್ರೆ, ಯಾಕೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಕಡೆಗೆ ಆಸಕ್ತಿ ಬಂತು ನಿಮಗೆ? ಒಂದ್ಸಾರಿ ಒಂದು ಸುಮಾರು 1996 ದುರ್ಗಕ್ಕೆ ಒಂದ್ಸಾರಿ ಸುಭಾಷ್ ಪಾಳೇಕರ್ ಅವರು ಬಂದರು. ಅವರು ಮೀಟಿಂಗ್ ಇದೆ ಅಂತೇಳಿ ನನಗೆ ಯಾರೋ ಹೇಳಿದರು. ನಾನು ಅಲ್ಲಿಗೆ ಹೋದೆ. ನಾನು ಅಲ್ಲಿಗೆ ಹೋಗಿ ಎಲ್ಲ ಮಾತಾಡ್ತಾ ಇದ್ದೆ. ಮಾತಾಡಿ ಇನ್ನೇನು ಟೀ ಸೆಷನ್ ಬಿಟ್ಟರು. ಟೀ ಸೆಷನ್ ಬಿಟ್ಟಾಗ ನಾನು ಅಲ್ಲಿ ಸುಮ್ಮನೆ ಚರ್ಚೆ ಮಾಡ್ದಾ, ಅಯ್ಯೋ ಬಿಡ್ರಪ್ಪ, ನಮ್ಮದು ಬಡ ಪ್ರದೇಶ, ನಮ್ಮ ಭಾಗದಲ್ಲಿ ಇವೆಲ್ಲ ನಡೆಯಲ್ಲ, ನಾವಿಲ್ಲಿ ಕೇಳೋದೇನು ಪ್ರಯೋಜನ ಇಲ್ಲ ಅಂತ ಮಾತಾಡ್ತಾ ಇದ್ದೆ ಟೀ ಟೈಮಲ್ಲಿ. ಬಂದವರು ಕೃಷ್ಣಪ್ಪ ಅಂತ ಇದ್ದಾರೆ, ಅವ್ರು ನನ್ನ ಮಾತು ಕೇಳಿಸ್ಕೊಂಡ್ಬಿಟ್ರು. ಸಾರ್, ನೀವು ತಪ್ಪು ಮಾಡ್ತೀರಾ, ನೀವು ಆಮೇಲೆ ಹೋಗ್ಬಿಟ್ಟೀರಾ, ಇಷ್ಟೊತ್ತು ಮಾತಾಡಿದ್ದು ಇಂಟ್ರಡಕ್ಷನ್ ಅಷ್ಟೇ, ಎಂಥ ಬಯಲು ಪ್ರದೇಶ ಆಗಲಿ ಬಿಸಿಲು ಪ್ರದೇಶ ಆಗಲಿ ಈ ಸಿಸ್ಟಮ್ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ, ನೀವು ಇದ್ದು ಪೂರ್ತಿ ಕೇಳ್ಕೊಂಡು ಹೋಗ್ರಿ ಅಂತ ಅಂದರು. ನಾನು ಕುಂತ್ಕೊಂಡೆ, ಪೂರ್ತಿ ಕೇಳಿದೆ. ಆವಾಗ ಸ್ವಲ್ಪ ಮಟ್ಟಿಗೆ ನಾನು ಅದನ್ನ ಕೇಳಿದಾಗ ಯಾಕೆ ಮಾಡಬಾರ್ದಲ್ಲ ಅಂತೇಳಿ ಅನ್ಸ್ಕೊಂಡು, ಆವಾಗಿನಿಂದನೇ ನಾನು ಒಂದು 5 ಎಕರೆನ ನೈಸರ್ಗಿಕ ಕೃಷಿಗೆ ಬದಲು ಮಾಡ್ತಾ ಬಂದೆ. ಅದೇನಾಯಿತು, ಏಕ್ದಮ್ಮು ಟರ್ನ್ ಆಗಲಿಲ್ಲ ಅದು. ಒಂದು 3 ವರ್ಷ ಸ್ವಲ್ಪ ಕಷ್ಟ ಆಯಿತು.

ಕಾಣೆ, ನಗೆ ಮುಖ ಮುಂಬಲೆಲ್ಲ ಚೆನ್ನ ಕಾಣೆ, ಗೆರೆ ಬರೆದ ವಿಭೂತಿ ಕಪ್ಪು ಬರಳ ಕಾಣೆ, ಶಿವನು ಭಿಕ್ಷಕ್ಕೆ ಬಂದ